ಮೂರು ತಿಂಗಳಿಂದ ಆರು ತಿಂಗಳ ತನಕ ನಾನು ಮೇಯಿಸಿದ್ದೆ ಸರ್. ಆರು ತಿಂಗಳ ಮೇಯಿಸಿದ ನಂತರ ಅದರಲ್ಲಿ ಸ್ವಲ್ಪ ಡಬಲ್ ಆದಾಯ ಬಂತು ಸರ್. ಆರು ತಿಂಗಳಲ್ಲಿ ಡಬಲ್ ಆದಾಯ ಬಂತು. ಎಷ್ಟು ತಗೊಂಡಿದ್ರಿ ಈಗ ಮೂರು ತಿಂಗಳ ಮರಿ? ಆರು ಸಾವಿರ ರೂಪಾಯಿ ತಂದಿದ್ದೆ ಸರ್. ಸಾವಿರ ರೂಪಾಯಿ ಒಂದು ಮರಿ? ಆರು ಸಾವಿರ ರೂಪಾಯಿ ಒಂದು ಮರಿ ತಂದಿದ್ದೆ. ಆರು ತಿಂಗಳ ಮೇಯಿಸಿದ ಮೇಲೆ? ಆರು ತಿಂಗಳ ಮೇಯಿಸಿದ ನಂತರ ನಾನು ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿ ಮಾರಿದ್ದೀನಿ. ಡಬಲ್ ಆಯ್ತು? ಡಬಲ್ ಆಯ್ತಲ್ಲ ಸರ್. ಹಂಗಾಗಿ ಸ್ವಲ್ಪ ಅದರಲ್ಲಿ ಆದಾಯ ಕಾಣಿತ್ತು ಸರ್ ನನಗೆ. ಅದ್ರ ಜೊತೆ ನಾನು ಕೃಷಿ ಮಾಡ್ತಾ ಇದ್ನಲ್ಲ ಸರ್, ನಾನು ತರಕಾರಿ ಕೂಡ ಬೆಳಿತಿದ್ವಿ ಮಾರ್ತಿದ್ವಿ. ಹಂಗಾಗಿ ಇದು ಸ್ವಲ್ಪ ನನಗೆ ಲಾಭ, ಈ ಕೃಷಿಯಲ್ಲಿ ಅಷ್ಟೊಂದು ಲಾಭ ಕಾಣಿಸಲಿಲ್ಲ, ಇದರಲ್ಲಿ ಲಾಭ ಅದಂತಂದು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಸರ್. ನಾನು ಸ್ವಲ್ಪ ಟಗರು ಒಂದು ಹತ್ತು ಥರದ್ದು ಹದಿನೈದು ಥರದ ಈ ಥರ ಮಾಡಿದೆ ಸರ್. ಒಂದು ಎರಡು ವರ್ಷ ಅದೇ ಕಂಟಿನ್ಯೂ ಮಾಡಿದೆ ಸರ್. ಅಲ್ಲ ಅದರಲ್ಲಿ ಏನೋ ತೊಂದರೆ ಆಗಲಿಲ್ಲ ನನಗೆ? ಆರೋಗ್ಯ ಸಮಸ್ಯೆಗಳು, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬಂದು ಸರ್. ಈ ಕಾಲ್ಬಾಯಿ ಬರ್ತದ, ಹೆಣ್ಣದಿ ರೋಗ ಬರ್ತದ, ಕರಳು ಬೇನೆ ಬರ್ತದ, ಇನ್ನೊಬ್ಬ ಟಗರುಗಳಿದ್ವಪ್ಪ ಅಂದ್ರೆ ಒಂದೊಂದು ಕುಂತು ಗುದ್ದಾಡ್ತಾವು. ಹೌದು ಸರ್. ಆ ಥರ ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ನಾವು ಮನೆಯಲ್ಲಿ ಮಾಡ್ಕೊಂತಿದ್ವಿ. ಸ್ವಲ್ಪ ಏನನ್ನ ಜಾಸ್ತಿ ಇದಾಯ್ತಂದ್ರೆ ನಮ್ಗೆ ವೆಟನರಿ ಡಾಕ್ಟರ್ ಬಿಜನಗೇರಿ ಬರ್ತದೆ ಸರ್, ನಮ್ದು ಅವ್ರು ಬಂದು ನೋಡ್ಕೊಂಡು ಸರಿ ಮಾಡ್ತಿದ್ರು ಸರ್. ಲಾಸ್ ಆಗಲಿಲ್ಲ? ಏನು ಲಾಸ್ ಆಗಿಲ್ಲ ಸರ್ ಇದುವರೆಗೂ. ಆನಂತರ ಸ್ವಲ್ಪ ಇನ್ನ ಆಲೋಚನೆ ಮಾಡಿದೆ ಸರ್, ಬೇರೆ ಕಡೆಯಿಂದ ನಾನು ತಗರು ತಂದು ಯಾಕೆ ಇದು ಮಾಡ್ಬೇಕು, ನನ್ನ ಸ್ವಲ್ಪ ಅಮೌಂಟ್ ಇದಾಯ್ತಲ್ಲ ಸರ್, ನಾನೇ ಸ್ವಂತ ಕುರಿ ಮಾಡ್ಬೇಕಂತಂದು ಆಲೋಚನೆ ಬಂತು ಸರ್ ನನ್ನಲ್ಲಿ. ಕುರಿ ಮಾಡಿದೆ ಸರ್, ನಾನು ಒಂದು ಇಪ್ಪತ್ತೈದು ಕುರಿ ತಂದೆ ಸರ್. ಅದರಲ್ಲಿಂದೇ ಈಗ ಐವತ್ತು ಆಗಿವೆ ಸರ್ ಕುರಿ. ಅಂದ್ರೆ ಕುರಿಗಳು ಕೆಂಗೂರಿನ? ಕೆಂಗೂರಿ ಸರ್. ಒಂದ್ ಕಡೆ ಇಪ್ಪತ್ತೈದು ತಂದಿದ್ದೆ ಸರ್, ಈಗ ಐವತ್ತು ಆಗಿದೆ. ನನ್ನಲ್ಲೇ ಊಟ ಟಗರು ಮರಿನಿ ಬೇರೆಯವ್ರಿಗೆ ಕೊಡ್ತೀನಿ ಸರ್ ಮಾರತ್ತು. ಮೂರು ತಿಂಗಳ ಮರಿನೂ ಕೊಡ್ತಾ ಇದ್ದೀನಿ. ಹೆಣ್ಣು ಮರಿ ಎಲ್ಲ ಹಂಗೆ ನಾನು ಇದು ಮಾಡ್ತಾ ಇದ್ದೀನಿ ಸರ್. ಇಪ್ಪತ್ತೈದು ಕುರಿ ಮರಿ ತಂದ್ರಲ್ಲ? ಹೌದು ಸರ್. ಕುರಿ ಮರಿ ಟಗರು ಬೇಕಲ್ಲ ಮತ್ತೆ ಬೀಜಕ? ಬೀಜಕ್ರೆ ಟಗರು ಮರಿ ತಂದಿನಿ ಸರ್. ಅದನ್ನು ಬೇರೆ ತಂದಿರ? ನಿಮ್ಮ ಟಗರಿದನ್ನ? ಇಲ್ಲ ಇಲ್ಲ, ತಂದೆ ಸರ್ ನಾನು. ಯಾಕಂತಂದ್ರೆ ಟಗರುಗಳು ಮತ್ತೆ ಅವೇ ಮರಿದುವಪ್ಪ ಅಂದ್ರೆ ಕ್ರಾಸಿಂಗ್ ಸರಿಯಾಗಲ್ಲ. ಸರಿಯಾಗಲ್ಲ ಸರ್. ಅದರಲ್ಲೇ ಹುಟ್ಟಿದ್ದ ಮರಿ ಟಗರು ಆದ್ರೆ ಅವು ಅಂಗವಿಕಲ ಆಗ್ತಾವ ಸರ್. ಕೆಲವು ಅಂಗವಿಕಲ ಆಗೋದು ಬೆಳವಣಿಗೆ ಕೂಡ ಅಷ್ಟೊಂದು ಬರಲ್ಲ ಸರ್. ಬೇರೆ ಅಂದ್ರೆ ಅದು ಬ್ಲಡ್ ಬೇರೆ ಇದಾದ್ರೆ ಮರಿಗಳು ಚೆನ್ನಾಗಿ ಬರ್ತಾವ ಸರ್. ಅಂದ್ರೆ ಎರಡು ವರ್ಷಕ್ಕೊಮ್ಮೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸರ್. ಈಗ ಇಪ್ಪತ್ತೈದರಿಂದ ಐವತ್ತು ಕುರಿಗಳಾದವು, ಅದನ್ನ ಹೆಂಗೆ ಸೆಡ್ ಹಾಕೊಂಡಿರೋ ಅಥವಾ ಏನು ನಾನು ಒಳಗೆ ಫೀಡಿಂಗ್ ಆಗ್ತೀರಾ ಕೊಟ್ಟಿಗೆ ಪದ್ಧತಿಯಲ್ಲಿ ಅಥವಾ ಏನಾದ್ರು ಮೇಯ್ಸ್ಕೊಂಡ್ ಬರ್ತೀರಾ ಹೆಂಗೆ? ನಮ್ದು ಕೊಟ್ಟಿಗೆ ಪದ್ಧತಿ ಇದೆ ಸರ್, ಸೆಡ್ ಹಾಕೊಂಡಿನಿ. ನಾನು ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಪಡೆದು ಒಂದು ಸೆಡ್ ಹಾಕಿದ್ದೀನಿ. ಹೊರಗಡೆ ಮೇಯ್ಸಕ ಹೊಲ ಇದೆ ಸರ್ ನಮ್ದು, ಖಾಲಿ ಜಾಗ ಏಸ್ಟ್ ಲ್ಯಾಂಡ್ ಇದೆ, ಅದರಲ್ಲಿ ನಾನು ಮೇವು ಹಾಕೊಂಡಿದ್ದೀನಿ. ಅದರಿಂದ ತಂದು ಕಟ್ ಮಾಡಿ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ಹೊರಗಡೆ ಮೇಯಿಸೋದು ಬಹಳ ಕಡಿಮೆ? ಕಡಿಮೆ ಸರ್. ಅಂದ್ರೆ ಮೇಯಿಸ್ತೀವಿ ಸರ್ ಬೆಳಿಗ್ಗೆ ಹೊತ್ತು. ಈಗ ಬೇಸಿಗೆ ಕಾಲದಾಗ ಬೆಳಿಗ್ಗೆ ಹೊತ್ತು ಒಂದು ಏಳು ಗಂಟೆಗೆ ಬಿಟ್ರೆ ಒಂಬತ್ತು ಹತ್ತು ಗಂಟೆಗೆ ಒಳಗಾಗ್ತೀವಿ ಸರ್. ಮತ್ತೆ ನಾಲ್ಕು ಗಂಟೆಗೆ ಬಿಟ್ಟು ಮತ್ತೆ ಆರು ಗಂಟೆಗೆ ಮತ್ತೆ ಒಳಗಾಗ್ತೀವಿ ಸರ್. ಜೊತೆಗೆ ಈಗ ನಿಮ್ದು ನಾಲ್ಕು ಎಕರೆ ಭೂಮಿ ಐತೆ ಅಂತ ಹೇಳಿದ್ರೆ, ಹೌದು, ಅದಕ್ಕೇನಾದ್ರು ಈ ಕುರುಗಳಿಗೆ ಏನಾದ್ರು ಹಸಿರು ಮೇವು ಏನಾದ್ರು ಹಾಕೊಂಡ್ರೆ ಹೇಗೆ? ಹಾಕಿನಿ ಸರ್, ಹಸಿರು ಮೇವು ಹಾಕೊಂಡಿದ್ದೀನಿ ಸರ್. ಅದ್ರ ಜೊತೆಗೆ ಮೊಲ ಅವು ಸರ್, ನಮಗೆ ಮೊಲ ಸಾಕಾಣಿಕೆ ಕೂಡ ಮಾಡಿದ್ದೀನಿ. ಆಡು ಸಾಕಾಣಿಕೆ ಕೂಡ ಇದೆ ಸರ್ ನಮ್ಮಲ್ಲಿ, ಒಂದು ಹತ್ತು ಆಡಿವೆ ಸರ್. ಅದೇ ತರ ಮಾಡ್ತಾ ಇದ್ದೀನಿ ಸರ್. ಈಗ ಸರಾಸರಿ ಟಗರ ಸಾಕಾಣಿಕೆಯಿಂದ ನೀವು ಮುಖ್ಯವಾಗಿ ಇಪ್ಪತ್ತೈದರಿಂದ ಐವತ್ತು ಕುರಿಗಳು ಮಾಡ್ಕೊಂಡ್ರಿ. ಈಗ ಒಂದು ತಿಂಗಳಕ್ಕೆ ಅಥವಾ ಒಂದು ವರ್ಷಕ್ಕೆ ಈ ಕುರಿ ಮರಿ ಮಾರೋದ್ರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತದೆ? ಕುರಿ ಆಗಿರ್ಬೋದು, ಹುಟ್ಟು ಮರಿಗಳಾಗಿರ್ಬೋದು, ಇದರಿಂದ ಆದಾಯ ಕುರಿಯ ಸಾಕಾಣಿಕೆಯಿಂದ? ಕುರಿಯ ಸಾಕಾಣಿಕೆಯಿಂದ ಮೂರು ಲಕ್ಷ ಮೂರುವರೆ ಲಕ್ಷ ನನಗೆ ಲಾಭ ಅನಿಸ್ತದೆ ಸರ್. ಎಂತ ಮರಿಗಳನ್ನು ನೀವು ಮಾರ್ತೀವಿ? ಟಗರು ಮರಿನೇ ಮಾರಲ್ಲ ಸರ್ ನಾನು. ಅಂದ್ರೆ ಕುರಿ ಹೆಣ್ಣು ಕುರಿಗಳನ್ನು ಮಾರಲ್ಲ ಸರ್ ನಾನು, ಬೆಳೆ ನಾನು ಮತ್ತೆ ಮರಿಗಳ ಸಲುವಾಗಿ ಇಟ್ಕೊಂತೀನಿ ಸರ್. ಟಗರು ಅಷ್ಟೇ ಮಾರ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊಲ ಕೂಡ, ಮೊಲ ನನ್ನಲ್ಲಿ ಐವತ್ತಿವೆ ಸರ್. ಐವತ್ತು ಇದ್ರೆ ಅವು ಮರಿನ ಅಷ್ಟೇ ಕೊಡ್ತಾ ಇದ್ದೀನಿ ಸರ್. ಒಂದು ತಿಂಗಳ ಮರಿನ ಐನೂರು ರೂಪಾಯಿ ಜೋಡಿ ಹಂಗೆ ಕೊಡ್ತಾ ಇದ್ದೀನಿ ಸರ್. ಜೋಡಿ ಸರ್, ಅವು ತಿಂಗಳಿಗೆ ಒಂದು ಐವತ್ತನ ಬರ್ತಾ ಇದೆ ಸರ್. ಹಾಕಿನಿ ಸರ್, ಎಡ್ ಲೂಸರ್ ಹಾಕಿನಿ, ಮತ್ತೆ ಇದು ಸುಬಾಬಲ್ ಹಾಕಿನಿ, ಮತ್ತೆ ಮಿಲ್ರರ್ ಮಿಚರ್ ನಾನೇ ಮೆಕ್ಕೆಜೋಳ ಹಾಕ್ತೀವಿ ಸರ್ ಹೊಲದಾಗ. ಮೆಕ್ಕೆಜೋಳ ನಮ್ದು ಇಟ್ಟಿನ ಗಿರಣಿ ಇದೆ ಸರ್, ಇಟ್ಟಿನ ಗಿರಣಿ ಇದೆ, ಅದರಲ್ಲಿ ಬಂದಂತ ವೇಸ್ಟ್ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಮೇವು ಕೊಡ್ತಾ ಇದ್ದೀನಿ ಸರ್. ಅವ್ರಿಗೆ ಅಂದ್ರೆ ಎರಡು ಒಂದ್ ಜೊತೆ ನೀವು ಮೊಲಗಳನ್ನ ಕೊಡ್ತೀರಾ, ಒಂದ್ ಗಂಡು ಹೆಣ್ಣು ಕೊಡ್ತೀರಾ? ಗಂಡು ಹೆಣ್ಣು ನನ್ನಲ್ಲಿ ಈಗ ಅವು ದೊಡ್ಡವಂತೂ ಕೊಟ್ಟಿಲ್ಲ ಸರ್ ಇದುವರೆಗೂ, ನಾನು ಮರಿನೇ ಸೇಲ್ ಮಾಡ್ತಾ ಇದ್ದೀನಿ. ಮರಿ ಅಂತಂದ್ರೆ ಒಂದ್ ಜೊತೆ, ಗಂಡು ಒಂದ್ ಹೆಣ್ಣು? ಆತರ ಇಲ್ಲ ಸರ್, ಅದು 3 ತಿಂಗಳ ಆಗತನ ಅದು ಗಂಡು ಹೆಣ್ಣು ಅನ್ನೋದು ಗೊತ್ತಾಗಲ್ಲ ಸರ್. ಗೊತ್ತಾಗೋದಿಲ್ಲ. ನಾನು 1 ತಿಂಗಳ ಮರಿನೇ ಕೊಡ್ತಾ ಇದ್ದೀನಿ ಸರ್. 1 ತಿಂಗಳ ಮರಿ ಬೆಳಿತಾವ? ಅವು ತಾಯಿ ಬಿಟ್ಟು ಹೋಗ್ತಾವ, ಉಳ್ಕೋತಾವ? ಒಂದ್ ತಿಂಗಳ ತನ ಹಾಲು ಕುಡಿಸ್ತದೆ ಸರ್, 1 ತಿಂಗಳ ತನ ಕುಡಿಯೋದು ಸರ್ ಹಾಲು. ಆ ನಂತರ ಅವು ಮೇವು ತಿನ್ನಕ್ ಸ್ಟಾರ್ಟ್ ಆಗ್ತಾವ ಸರ್, 15 ದಿನಕ್ಕೆ ಮೇವು ತಿನ್ನಕ್ ಸ್ಟಾರ್ಟ್ ಆಗ್ತಾವ. ಆದ್ರೆ ಬಟ್ 1 ತಿಂಗಳ ತನ ನಾವು ಗೇಜಲ್ಲಿ ಇಟ್ಟು ಇದು ಮಾಡ್ತೀವಿ ಸರ್. ಈಗ ಮೊಲಗಳು ಬಹಳ ಸೂಕ್ಷ್ಮ ಪ್ರಾಣಿಗಳು, ಮೆತ್ತನ ಪ್ರಾಣಿಗಳು. ಹೌದು ಸರ್. ಅದಕ್ಕೆ ಆರೋಗ್ಯ ಸಮಸ್ಯೆಗಳು ಬಂದಾಗ ಹೆಂಗ್ ಮಾಡ್ತೀರಿ? ಆರೋಗ್ಯ ಸಮಸ್ಯೆ ಅಂತೂ ಇದುವರೆಗೆ ಏನು ಬಂದಿಲ್ಲ ಸರ್. ಬಂದ್ರು ಕೂಡ ನಾವು ಮನೆಯಲ್ಲಿ ಇರುವಂತ ಬೆಳ್ಳುಳ್ಳಿ ಪೇಸ್ಟ್, ನಂತರ ಅರಿಶಿಣ ಆ ಥರ ಇದು ಮಾಡ್ಕೊಂಡು ನಾವು ಇದು ಮಾಡ್ತೀವಿ ಸರ್. ಇದುವರೆಗೆ ಅಂತ ಸಮಸ್ಯೆ ಏನು ಬಂದಿಲ್ಲ ಸರ್, ಆರೋಗ್ಯ ಸಮಸ್ಯೆ ಏನು ಬಂದಿಲ್ಲ. ಸ್ಟಾರ್ಟಿಂಗ್ ಎಷ್ಟು ಮೊಲ ತಂದಿದ್ರು ಈಗ? 50 ಆಗಿದ್ದೇವೆ ನಿಮ್ಮ ಹತ್ರ. ನಾನು ಸ್ಟಾರ್ಟಿಂಗ್ 5 ಸ್ಟಾರ್ಟ್ ಮಾಡಿದೆ ಸರ್. ನಾನು 5 ಒಂದು 4 ಹೆಣ್ಣು ಒಂದು ಗಂಡ ತಂದಿದ್ದೆ ಸರ್. ನಾನು ಹೈದರಾಬಾದ್ಲಿಂದ ತಂದಿದ್ದೆ ಸರ್. ಅಲ್ಲಿ ಫಾರಂ ನಮ್ಮ ತಂಗಿ ರಿಲೇಷನ್ ಅವರಿದ್ರು, ಅವ್ರ ಕಡೆಯಿಂದ ನಾನು ತಗೊಂಬಂದೆ ಸರ್. ಅಲ್ಲಿ ಫಾರಂಲಿಂದ ಒಂದು 5 ತಂದೆ ಸರ್. ಅದರಲಿಂದ ನಾನು ಬ್ರೀಡಿಂಗ್ ಮಾಡ್ಕೊಂಡು ಇದು ಮಾಡಿದ್ದೆ ಸರ್. ನಮ್ಮಲ್ಲಿ ನ್ಯೂಜಿಲ್ಯಾಂಡ್ ವೈಟ್ ಇದೆ ಸರ್, ಕ್ರಾಸ್ ಬೀಟ್ ಇದೆ, ಬ್ಲಾಕ್ ಜೆಂಟ್ ಇದೆ, ಒಂದ್ 3-4 ವೆರೈಟಿ ಇದೆ ಸರ್. ಈಗ ಯಾವ ಚಲೋ ಬರ್ತಾವ್ರಿ ಈ ಭಾಗಕ್ಕೆ, ನಮ್ಮ ರಾಯಚೂರು ಭಾಗಕ್ಕೆ, ಈ ವಾತಾವರಣಕ್ಕೆ? ನಮ್ಮ ಭಾಗಕ್ಕೆ ಈ ಕ್ರಾಸ್ ಬ್ರೀಡ್ ಚೆನ್ನಾಗಿ ಬರ್ತಾವ ಸರ್. ಅಂದ್ರೆ ಯಾವುದೋ ಒಂದು ಆಹಾರ ಕೊಟ್ಟರೂ ಕೂಡ ತಿಂತಾವೆ? ತಿಂತಾವ ಸರ್. ಈಗ ನ್ಯೂಜಿಲ್ಯಾಂಡ್ ಸ್ವಲ್ಪ ವೆರೈಟಿ ಬೇರೆ ವಾತಾವರಣಕ್ಕೆ ಬಿಸಿಲು ತಡ್ಕೊಳ್ಳೋ ಕಷ್ಟ ಕಷ್ಟ ಸರ್. ಅದರಲ್ಲಿ ಈ ಬೇಸಿಗೆ ಕಾಲದಾಗ ಮರಿ ಉಳಿಯೋದು ಕಡಿಮೆ ಸರ್. ಮಳೆಗಾಲ ಚೆನ್ನಾಗಿ ಉಳಿತಾವ ಸರ್. ಸ್ವಲ್ಪ ತಂಪಾದ ವಾತಾವರಣ. ಒಂದ್ಸಲ ಒಂದ್ ಮರಿ ಒಂದು ಮೊಲದಿಂದ ಒಂದ್ಸಲ ಅದು ವರ್ಷಕ್ಕೆ 3 ತೆಗಿಬಹುದು ಸರ್. ಒಂದು 3 ಈತದ ಸರ್. ಅಂದ್ರೆ 1 ತಿಂಗಳ ಗರ್ಭಾವಸ್ಥೆ ಇರುತ್ತೆ ಸರ್. ಅದು 1 ತಿಂಗಳ ಮರಿ ಹಾಲು ಕುಡಿಸ್ತದಲ್ಲ ಸರ್. 1 ತಿಂಗಳಾದ ನಂತರ ಮತ್ತೆ 2 ನಾವು ಕ್ರಾಸಿಂಗ್ ಮಾಡಿಸ್ತೀವಿ ಸರ್. ಕ್ರಾಸಿಂಗ್ ಮಾಡಿಸಿದ ನಂತರ 1 ತಿಂಗಳ ಪ್ರೆಗ್ನೆಂಟ್ ಇರ್ತದೆ ಸರ್. 1 ತಿಂಗಳಾದ ನಂತರ ಈಗ ಡೆಲಿವರಿ ಆಗ್ತದೆ ಸರ್. ಆತರ ಇದೆ ಆಗ್ತದೆ ಸರ್. ಅಂದ್ರೆ 15 ಹಾಲು ಕುಡಿತದ ಆದ್ಮೇಲೆ ಅದು ತನ್ನ ಆಹಾರವನ್ನ ಈಗ ಗರಿಕೆ ನಾವೇನ್ ಕೊಟ್ಟಿದ್ದ ಫುಡ್ ತಗೊಂತದ? ತಗೊಂತ ಸರ್. ಸರಾಸರಿ ತಿಂಗಳಿಗೆ ಎಷ್ಟು ಮೊಲಗಳು ಹೋಗ್ತಾವ ನೀವು ಮಾರ್ತೀರಿ? ತಿಂಗಳಿಗೆ ನಾನು 50 ತನ ಮಾಡ್ತೀನಿ ಸರ್. ಜನ ಹೇಗೆ ಗೊತ್ತಾಗ್ಬಿಟ್ಟಿದೆ ಗಣೇಶ್ ಅವ್ರು ಮಾಡ್ತಾರೆ ಮೊಲ ಇದೆ ಗೊತ್ತಾಗಿದೆ ಸರ್? ನಂದು ಗ್ರೂಪ್ ನಲ್ಲಿ ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾರೆ ಸರ್. ಅದು ಯೂಟ್ಯೂಬ್ ಅಲ್ಲಿ ಮಾಡಿದರೆ ಸ್ವಲ್ಪ ನಮ್ಮ ರಿಲೇಷನ್ ಕೂಡ ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಮೊಲ ಸಾಕಾಣಿಕೆ ನಿಮಗೆ ಆದಾಯ ಚಲೋ ಬರ್ತದೆ? ಚಲೋ ಬರ್ತದೆ. ಹೆಂಗೆ ಜನ ತಗೊಂಡು ಹೋದ್ರು ಸಾಕಾಣಿಕೆ ಮಾಡಕ್ಕೆ ತಗೋತಾರೋ ಅಥವಾ ಆಹಾರಕ್ಕೆ ನಾವು ಅದನ್ನು ಯೂಸ್ ಮಾಡ್ತಾರೆ? ಆಹಾರಕ್ಕಂತೂ ನಾನು ಕೊಟ್ಟಿಲ್ಲ ಸರ್ ಇದುವರೆಗೂ. ನಾನು ಮೊದಲು ಫಸ್ಟ್ ಮಾಡಿದಾಗ ನಾನು ಗಂಡು ಉಳಿದಿದ್ವಲ್ಲ ಸರ್, ಅವಷ್ಟೇ ಕೊಟ್ಟಿನಿ. ಅದು 300 ಈ ಭಾಗದಾಗ ನಮ್ಮ ಭಾಗದಾಗ ತಿಂಬೋರು ಕಡಿಮೆ ಸರ್ ಅದನ್ನ. ಹೌದು. ಹಂಗಾಗಿ ನಾನು ಮರಿನೇ ಕೊಡೋದು ಸೇಲ್ ಮಾಡ್ತೇನೆ. ಇಷ್ಟಪಟ್ಟು ಹೋಯ್ತಾರೆ ಸರ್ ಮನೆಗೆ ಬಂದು. ಒಂದೆರಡು ಶಾಪ್ ಮಾತಾಡ್ಕಿನಿ, ಹೋಲ್ಸೇಲ್ ಕೊಟ್ಬಿಡ್ತೀನಿ ಸರ್ ನಾನು ಅವ್ರಿಗೆ. ನನ್ನಲ್ಲಿ 500 ಜೋಡಿ ಹೆಂಗ್ ತಗೊಂಡು ಅವ್ರು 1,000 ಜೋಡಿ ಹೆಂಗ್ ಮಾರ್ತಾರೆ ಸರ್, ಲಾಭ ತಗೊಂತಾರೆ. ಬಟ್ ಆದ್ರೆ ನನಗೂ ಲಾಭ, ಅವ್ರಿಗೆ ಲಾಭ ತಗೊಂತಾರೆ ಸರ್. ಜೊತೆಗೆ ಗಣೇಶ್ ಅವರು ಈಗ ತಾವ್ ಹೇಳಿದ್ರಿ ಈಗ 25-50 ಕುರಿ ಆಗ್ಯಾವ ಅಂತ ಹೇಳಿದ್ರಿ, ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಇತ್ತೀಚೆಗೆ ಮೈಸೂರು ಇಲ್ಲ ಹುಲ್ಲಿಲ್ಲ ಬಹಳಷ್ಟು ಸಮಸ್ಯೆಗಳನ್ನ ರೈತ ಬಾಂಧವರು ಹೇಳ್ತಾರೆ. ಜೊತೆಗೆ ತಾವು 10 ಮೇಕೆ ಆಡುಗಳನ್ನ ಸಾಕಣ್ಕಂಡ್ವಿ ಅಂತ ಹೇಳಿದ್ರಿ. ಈ ಕುರಿಗಳು ಏನ್ ಮಾಡ್ತವೆ, ಹಾಕಿದ್ದ ಹುಲ್ಲುಗಳನ್ನ ಏನೋ ಒಂದು ತಿಂತವೆ, ಬಟ್ ಆಡುಗಳು ಹಾಗಿಲ್ಲ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಹಸುರು ಎಲೆ ಅಲ್ಲಿ ಬಳ್ಳಿಗಳನ್ನ ಗಿಡಗಳು ಬೇಕು, ಅದನ್ನ ಹೆಂಗ್ ಮಾಡ್ತೀರಿ? ನಾವು ಸುಬಾಬುಲ್ ಹಾಕಿದ್ದೀವಿ ಸರ್, ಬದಿಗೆಲ್ಲ ಸುಬಾಬುಲ್ ಹಾಕಿದ್ದೀವಿ ಸರ್. ಅದ್ರ ಜೊತೆಗೆ ಹೊರಗಡೆ ಬೇವಿನ ತಪ್ಪಲ ತರೋದು, ಮತ್ತೆ ಈ ಚಾಪ್ ಕಟ್ರಿಂದ ಚಾಪ್ ಕಟ್ರ್ ಇದೆ ಸರ್ ನಂದು, ಹುಲ್ಲು ಬೇವಿನ ತಪ್ಪಲ ಸುಬಾಬುಲ್ ಎಲ್ಲ ಕಟ್ ಮಾಡಿ ಆಡಕ್ಕೆ ಕೊಡ್ತೀನಿ ಸರ್, ಚೆನ್ನಾಗಿ ತಿಂತಾವ ಸರ್, ಚೆನ್ನಾಗಿದೆ. ಯಾಕಂತಂದ್ರೆ ಕುರಿ ಸಾಕಾಣಿಕೆಯಿಂದ ಆಡು ಸಾಕಾಣಿಕೆ ಬಹಳ ಲಾಭ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದು ಒಂದೊಂದ್ಸಲ 2 ಮರಿ ಹಾಕ್ತದೆ, 2 ಮರಿ ಕೊಡ್ತದಲ್ಲ ಸರ್. ಅಂದ್ರೆ ಕುರಿ 1 ಮರಿ ಕೊಟ್ರು ರೇಟ್ ನಾವು ಮಾರಕ್ ಹೋದ್ರೆ, ಒಂದೇ ಮರಿ ತಗರು ಮರಿ ಮಾಡಿದ್ರೆ 300 ಇದೆ ಸರ್. ಈಗ ಆ ಆಡು ಮಾರಿದ್ರೆ 1,500 ಅಂತಂದ್ರೆ ಕಡಿಮೆ ಆಯ್ತಲ್ಲ ಆಡಿಗೆ ಸ್ವಲ್ಪ ರೇಟ್ ಕಡಿಮೆ. ಹೌದು ಸರ್. ಈಗ 2 ಬಂದಿದ್ವು, 1 ಮರಿ ಮಾಡಿದ್ನೆ ಸಮ ಆಗ್ತದೆ ಸರ್. ಯಾಕಂದ್ರೆ 1-2 ಆಡು ಮರಿ ಮಾಡಿದಕ್ಕೂ 1 ಕುರಿ ಮರಿ ಮಾಡಿದಕ್ಕೂ ಅದು ಏನ್ ಮಾಡ್ತದೆ, ಒಂದು ರೇಟ್ ಅದು ಜಾಸ್ತಿ ಆಗ್ತದೆ ಸರ್. ಇಳುವರಿ ಜಾಸ್ತಿ, ಗ್ರೋತ್ ಆಗೋದು ಹೇಗೆ, ಯಾವ್ದು ಜಾಸ್ತಿ ಅಂತ ಹೇಳ್ತೀರಿ ಬೇಗ?

ರಮಣ ಸದ್ಗುಣ ಬಾರಾಯಣ.